ಆತ್ಮೀಯ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೇಶವನಾಯಕ್ ಎಂಬ ರೈತರಿದ್ದಾರೆ. ಅವರು ಶಿಕಾರಿಪುರ ತಾಲೂಕು ಜಾಲಿಮಡಿ ಗ್ರಾಮದವರು. ಕಾರ್ಯಕ್ರಮಕ್ಕೆ ಸ್ವಾಗತ ಕೇಶವನಾಯಕ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಕೇಶವನಾಯಕ್ ಅವರೇ, ಎಷ್ಟು ಎಕರೆ ಜಮೀನು ಇದೆ ಅಂತ? ಒಂದೂವರೆ ಎಕರೆ ಇದೆ. ಏನ್ ಮಾಡ್ಕೊಂಡಿದ್ದೀರಿ? ಭತ್ತ ಮಾಡಿದ್ವಿ ಸರ್. ಒಂದೇ ಭತ್ತ ಒಂದೇ ನಾಟಿ ಮಾಡಿರ್ತೀವಿ. ಏನಕ್ಕೋಸ್ಕರ? ಏನಕ್ಕೋಸ್ಕರ ಅಂದ್ರೆ ಈಗ ನಮ್ಮ ತೆಗೋರಿ ನೆಲ ಬರುತ್ತೆ, ಬೇರೆ ಬೆಳೆ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಬ್ಯಾಸ್ಗಿ ನೆಟ್ಟಿ ಮಾಡ್ಬೇಕಂದ್ರೆ ಬೋರ್ಗೊಳಗೆ ನೀರು ಇರೋದಿಲ್ಲ. ಹಾಗಾಗಿ ಮಳೆಗಾಲದ ಒಂದೇ ಬೆಳೆ ಮಾಡ್ಕೊಂಡು ಇರ್ತೇವೆ. ಬೆಳಗ್ಗೆ ನಮ್ಮ ಭತ್ತ ಕಟಾವಾದ ನಂತರ ಇದು ಹೆಸರು ಕಾಳು ಹಾಕ್ತೀವಿ. ಹೆಸರು ಕಾಳು ಹಾಕಿ ಅದಕ್ಕೆ ಒಂದು ನೀರು ಹೊಡೆದು ಇದು ಮಾಡಿದ್ರೆ ಬೆಳೆ ಬಂದ್ಬಿಡುತ್ತೆ. ಅದು ಕಡಿಮೆ ಖರ್ಚಲ್ಲಿ ಬಂದ್ಬಿಡುತ್ತೆ ಸರ್. ಅದು ಹೆಸರು ಕಾಳು ಅದನ್ನು ಮಾಡ್ತೀವಿ. ಅಂದ್ರೆ ಒಂದೂವರೆ ಎಕರೆ ಸಂಪೂರ್ಣವಾಗಿ ಭತ್ತನೇ ತಾವು ಹಾಕೋದು? ಹೌದೌದು ಸರ್. ಯಾವ ಭತ್ತ ಹಾಕಿದ್ರಿ? ನಾವು ಇದು ಜೈ ಜೆಲ್ ಹಾಕಿದ್ವಿ ಸರ್. ಜೈ ಜೆಲ್ ಭತ್ತ, ಸಣ್ಣ ಭತ್ತ ಅದನ್ನೇ ಹಾಕಿದ್ವಿ ಸರ್. ಅಂದ್ರೆ ಹೊರಗಡೆ ಇಂತ ಬೇರೆಯವ್ರಿಗೆ ಕೊಡೋಕೋ ಅಥವಾ ಮನೆ ಇದಕ್ಕೋ? ಹೊರಗಡೆ ಮಾರಾಟಕ್ಕೂ ಇದೆ ಸರ್. ಅದು ಮನೆಗೆ ಒಂದು ವರ್ಷಕ್ಕಾಗುವಷ್ಟು ನಾವು ಫಸ್ಟ್ ಇಟ್ಕೊಂಡು ನಂತರ ನಾವು ಮಾರ್ಕೆಟಿಗೆ ಕೊಡೋದು ಸರ್. ಅದು ಅಲ್ಲಿವರೆ ಕೊಡಲ್ಲ. ನಾವು ಫಸ್ಟು ನಮ್ದು ನಾವು ಬೆಳೆದಿದ್ದು ಇಡೀ ಈ ಮುಂದಿನ ವರ್ಷ ನಮಗೆ ಆ ಬೆಳೆ ಬರೋವರೆಗೂ ಈ ಹಳೆ ಭತ್ತ ನಮಗೆ ತಿನ್ನಕ್ಕೆ ಆಗ್ಬೇಕು ಸರ್. ಇದು ಅಲ್ಲಿವರೆಗೂ ನಾವು ಇಟ್ಕೊಂಡಿರ್ತೇವೆ ಭತ್ತ ಇಟ್ಕೊಂಡು ನಂತರ ಇದು ಮಾಡ್ತೇವೆ ಸರ್. ಭತ್ತನ ತಾವು ಎಷ್ಟು ವರ್ಷದಿಂದ ಮಾಡ್ಕೊಂಡ್ಬಂದಿದ್ರ? ಸುಮಾರು ಈಗ ಒಂದು 15 ವರ್ಷ ಆಯ್ತು ಸರ್. ನಾವು ಈಗ ನಾವು ಕಮ್ತಕ್ಕೆ ನಿಂತ್ಕೊಂಡು ವ್ಯವಸಾಯಕ್ಕೆ ನಾವು ನಿಂತ್ಕೊಂಡಿರೋದು ಈಗ ಒಂದು 15 ವರ್ಷ ಆಯ್ತು. 15-18 ವರ್ಷ ಆಯ್ತು ಅಲ್ಲಿಂದ ಮಾಡ್ಕೊಂತ ಬರ್ತಾ ಇದೀವಿ ಸರ್. 15 ವರ್ಷದಿಂದ ಭತ್ತನೇ ಬೆಳಿತಿದ್ರಿ ಸರ್? ಬೇರೆ ಬೆಳಿಬೇಕು ಅಂತ ಅನಿಸ್ಲಿಲ್ಲ? ಅನಿಸ್ತಾ ಇದೆ ಸರ್. ಎಲ್ಲ ಬೆಳೆಯೋ ಎಲ್ಲ ಇದು ಆಸಕ್ತಿ ಇದೆ, ಬಟ್ ಇದು ಸಿಗಲ್ಲ ಸರ್. ನಮ್ಗೆ ಟೈಮಿಂಗ್ ಸಿಗಲ್ಲ. ಈಗ ನಮ್ಮ ಈಗ ನೆಲ ಈಗ ಆರ್ಬೇಕಂದ್ರೆ ಈಗ ಸುಮಾರು ಈಗ ಜನವರಿ ಫೆಬ್ರವರಿ ತನಕ ನೆಲ ಆರೋದಿಲ್ಲ. ಅಲ್ಲಿವರೆಗೆ ಅದ್ರಾಗ ಬೇಸಾಯ ಮಾಡಕ್ ಬರೋದಿಲ್ಲ ಎಂತದಿಲ್ಲ. ಹಾಗಾಗಿ ಮುಂದೆ ಬೆಳೆ ಏನಾದ್ರು ಮಾಡಿದ್ವಿ ಅಂದ್ರೆ ಎಡವಟ್ ಆಗುತ್ತೆ ಅಂತ ಹೇಳಿ ಟೈಮ್ ಆಗ್ಬಿಡುತ್ತ. ಹಾಗಾಗಿ ಮತ್ತೆ ಬೇರೆ ಬೆಳೆ ಮಾಡಕ್ ಹೋಗೋದಿಲ್ಲ ಸರ್. ಭತ್ತನೇ ಮಾಡ್ತಾ ಇದೀರ? ಹೌದೌದು ಸರ್. ಭತ್ತದ ಒಂದು ಪದ್ಧತಿ ಬಗ್ಗೆ ಮಾತಾಡೋದಾದ್ರೆ, ಈ ಕೃಷಿ ಬಗ್ಗೆ ಮಾತಾಡೋದಾದ್ರೆ ಯಾವ ರೀತಿ ಅಂತ ಹೇಳ್ತೀರಿ? ಭತ್ತದ ಅಂದ್ರೆ ಈಗ ಫಸ್ಟ್ ನಾವು ಒಳ್ಳೆ ಬೀಜ ತಂದು ಅದಕ್ಕೆ ಮಡಿ ಮಾಡಿ ಒಂದು 3-4 ದಿನ ನೆನೆ ಹಾಕಿ ಒಂದ್ ಕಡೆ ಮೊಳಕೆ ಮಡ್ಕೊಂಡು ಆ ನಂತರ ಒಂದು ಮಡಿ ಸ್ವಲ್ಪ ಕೈಯಾಗಾರ ಹತ್ತಿ ಇಲ್ಲ ಟ್ಯಾಕ್ಟ್ರಿಗಾರ ಕ್ಲೀನಾಗಿ ರೊಳ್ಳಿ ಮಾಡಿ ಸಮತಟ್ಟು ಮಾಡಿ 3-4 ಒಂದೊಂದು ಮಾರು ಒಂದೊಂದು ಮೀಟ್ರ್ ಒಂದೊಂದು ಆಗಲ ಅಷ್ಟು ಉದ್ದ ಬಿಟ್ಕೊಂಡು ಸಸಿ ಚೆಲ್ಲಿ ಒಂದು 20-25 ದಿನದವರೆಗೆ ಕಾಯ್ತೀವಿ ಸರ್. ಅದಕ್ಕೆ ನೀರು ಬಿಟ್ಟು ಅಲ್ಲಿಂದ ಕಾದು ಆ ನಂತರ ನಾಟಿ ಮಾಡ್ತೀವಿ. ಫುಲ್ ನೆಲ ಮಾಗಿ ಮಾಡಿ ಮಾಡಿದ ನಂತರ ಒಂದು 1 ಎಕರೆಗೆ 3,000 ನೆಟ್ಟಿ ಮಾಡೋರಿಗೆ ನಾಟಿ ಮಾಡೋರಿಗೆ. ಅದು ಸರಿ. ಆ ಒಂದು ಪ್ರಾರಂಭದಲ್ಲಿ ಗಿಡ ಮಡಿ ಮಾಡ್ಕೊಂತೀನಿ ಅಂತ ಹೇಳಿದ್ರ, ಅದಕ್ಕೇನು ಬೀಜೋಪಚಾರ ಮಾಡಲ್ವಾ? ಬೀಜೋಪಚಾರ ಏನಿಲ್ಲ ಸರ್. ಅದಕ್ಕೆ ಈ ಭತ್ತ ತರ್ತಿರಲ್ಲ, ಮನೆಯಲ್ಲೇ ಮಾಡಿತ್ತೇನೆ. ಮನೆಯಲ್ಲೇ ನಾವು ರೆಡಿ ಮೊಳಕೆ ಮಾಡ್ಕೊಂಡು ಡೈರೆಕ್ಟ್ ಆಗಿ ಹೋಗಿ ಅದಕ್ಕೆ ಹಾಕ್ತೀವಿ. ಮನೆಯಲ್ಲಿ ಹೆಂಗ್ ಮಾಡ್ಕೋತೀರಾ? ಮನೆಯಲ್ಲಿ ಅಂದ್ರೆ ಒಂದು 24 ಗಂಟೆ ನೆನೆ ಹಾಕ್ತೀವಿ ಭತ್ತನ. ನೆನೆ ಹಾಕಿ ನಂತರ 24 ಗಂಟೆ ಆದ ನಂತರ ಅದನ್ನ ಹೊರಗೆ ತೆಗೆದು 3 ದಿನ ಒಂದು ಮೂಲೆಯಲ್ಲಿ ಹಾಕಿ ಸಂಜೆ ಬೆಳಗ್ಗೆ ಟೈಮ್ ನಾವು ಅದನ್ನ ಚಾಕಿ ಮಾಡ್ತೇವೆ ಸರ್. ಮೇಲೆ ಕೆಳಗೆ ಮಾಡಿ 3 ದಿನ ಆದ ನಂತರ ಕ್ಲೀನಾಗಿ ಮೊಳಕೆ ಹೊಡೆದ ನಂತರ ಅಲ್ಲಿಗೆ ಗದ್ದೆಗೆ ಹೋಗಿ ಅಲ್ಲಿ ಮಡಿ ಮಾಡಿ ಅಲ್ಲಿಗೆ ಹಾಕ್ತೀವಿ ಸರ್. ಅದಕ್ಕೆ ಸ್ವಲ್ಪ ತಳಗೊಬ್ಬರ DAP ಗೊಬ್ಬರ ಸ್ವಲ್ಪ ಹಾಕಿ ಮಡಿ ಮಾಡೋ ಸಮಯದಲ್ಲಿ ಮಡಿ DAP ಗೊಬ್ಬರ ಮಾಡಿ ಹಾಕಿ ನಂತರ ಇದು ಕ್ಲೀನಾಗಿ ಇದನ್ನು ಕ್ಲೀನಾಗಿ ಚೆಲ್ತೀವಿ ಸರ್. ಮಡಿ ಮಾಡಿದ್ಮೇಲೆ ಅದು 3 ದಿನದವರೆಗೆ ಕಾಣೋದೇ ಇಲ್ಲ. ನಂತರ ಸ್ವಲ್ಪ ಹಂಗೆ ಹೆಚ್ಚ ಕಾಣ್ತೈತಿ. ನಂತರ ನೀರು ಬಿಡೋದು ತೆಗೆದು ಬಿಡೋದು, ಇಲ್ಲಾಂದ್ರೆ ನೀರು ಕಟ್ಟಿದ್ವಿ ಅಂದರೆ ಈಗ ಮೊಳಕೆ ಎಲ್ಲ ಕೊಳತು ಬಿಡ್ತಾವೆ. ಹಾಗಾಗಿ ಒಂದು 5-6 ದಿನ ಆಗೋವರೆಗೂ ನೀರು ಕಟ್ಟೋದು ಬೇಡ ತೆಗಿಯೋದು ಹಂಗೆ ಮಾಡ್ತೀವಿ. ಅಂದ್ರೆ ಹಾಕಿದ್ದು ಬೀಜಗಳಿಗೆ ನೀರು ಕಟ್ಟೋದು ತೆಗಿಯೋದು ಏನಕ್ಕೋಸ್ಕರ? ಏನಕ್ಕೋಸ್ಕರ ಅಂದ್ರೆ ಅದಕ್ಕೆ ಇದಕ್ಕೆ ನೀರು ಬೇಕು. ಒಂದು ನೀರು ಜಾಸ್ತಿ ಆಗಂಗಿಲ್ಲ. ಒಂದು ರಾತ್ರಿ ಕಟ್ಟಿದ್ವಿ ಅಂದ್ರೆ ಎಲ್ಲ ಕರಗ ಹೋಗ್ಬಿಡ್ತಾವ ಮೊಳಕೆ. ಎಳ್ಳಪ್ಪು ಮೊಳಕೆ ಇರ್ತಾವಲ್ಲ, ಹಾಗಾಗಿ ಎಲ್ಲ ಕರಗ ಹೋಗಿರ್ತಾವ ಅಂತೇಳಿ ಆ ತರ ಮಾಡ್ತೀವಿ. ಅದು 1 ಇಂಚ್ ಬಂದ ಮೇಲೆ ಅಲ್ಲಿಂದ ನೀರು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ಮಾಡಿದ ನಂತರ ಒಂದು ಅಲ್ಲಿಗೆ ನಾವು ಇಂಥ ವಾರ ನಮಗೆ ಡೇಟ್ ಏನು ಬರೆದು ಇಡಲ್ಲ, ಇಂಥ ವಾರ ಮಡಿ ಇಂಥ ವಾರ ಚೆಲ್ಲಿದ್ವಿ, ಇಲ್ಲಿಂದ ಇಪ್ಪತ್ತು ದಿನ ಆದ ನಂತರ ಇಂಥದೇ ದಿನ ನೈಟಿ ಮಾಡ್ಬೇಕಂತೇಳಿ ಅವತ್ತೇ ಡಿಸೈಡ್ ಮಾಡಿರ್ತೀವಿ. ಹೆಂಗೆ ಗೊತ್ತಾಗುತ್ತೆ ನಿಮಗೆ ಇಷ್ಟು ಗೊತ್ತಾಗತ್ತೆ ಸರ್? ಅದು ವಾರದ ಲೆಕ್ಕ ನಮಗೆ, 3 ವಾರ 4 ವಾರ ಅಂಥೇಳಿ ಆ ನಮೂನೆ ಹಂಗೆ ಟಾರ್ಗೆಟ್ ಮಾಡಿರ್ತೀವಿ. ಇಷ್ಟೇ ವಾರಕ್ಕೆ ಇದು ಹಚ್ಚಬೇಕಂತೇಳಿ ಅಷ್ಟರೊಳಗೆ ಎಲ್ಲ ರೆಡಿ ಮಾಡ್ಕೊಂಡು ನಂತರ ಇದು ಮಾಡ್ತೀವಿ ಸರ್, ನಾಟಿ ಮಾಡ್ತೀವಿ. ಮಡಿನೂ ಅದೇ ಒಂದು 25 ದಿನ ಸರ್, ಅದು 25 ದಿನ ಆದ ನಂತರ ಒಳ್ಳೆ ಪ್ರಾಯಕ್ಕೆ ಬಂದಿರ್ತದೆ ಸಸಿ, ನಂತರ ಕಿತ್ತಿ ಹಚ್ಚಿದ್ವಿ. ನಂತರ ಅದೇ ಮಡಿನ ಹಾಕಬೇಕು ಅಂತ ಹೇಳಿದ್ರಲ್ಲ, ಭೂಮಿನ ಯಾವ ರೀತಿ ಹದಗೊಳಿಸ್ಕೊಂಡಿರ್ತೀರಿ ತಾವು? ಭೂಮಿ ಅಂದರೆ ಈಗ ನಾವು ಬೇಸಿಗೆನಾಗ ಸ್ವಲ್ಪ ಮುಂಗಾರಿಗೆ ಮಾಗಿ ಮಾಡಿ ಬಿಟ್ಟಿರ್ತೀವಿ, ಇದು ಭತ್ತದ್ದೆ ಅಂತೇಳಿ ರೆಡಿ ಮಾಡಿ ಬಿಟ್ಟಿರ್ತೀವಿ. ಆಮೇಲೆ ಬರೀ ಒಂದು ಸಲಿಕೆ ತಗೊಂಡು ನಾವು ಬರೀ ಇದ್ರಾಗೆ ರೆಡಿ ಮಾಡ್ಕೋಬೋದು, ಆ ನಮೂನಿ ಹದ ಮಾಡಿ ಇಟ್ಟಿರ್ತೀವಿ. ಅದ್ರಾಗ ಸ್ವಲ್ಪ ಹಚ್ಚಕ್ಕೆ ಮುಂಗಾರಿಗೆ ಜೂನ್ ತಿಂಗಳಿಗೆ ಇದು ಬೆಳೆದಿರುತ್ತೆ ಹಸಿರು ಹುಲ್ಲು, ಅದನ್ನ ಕಿತ್ತಾತ್ಲ ಹೋಗ್ದ ಆ ನಂತರ ಕ್ಲೀನಾಗಿ ಇದು ಮಾಡಿರ್ತೀವಿ ಸರ್. ಕ್ಲೀನಾಗಿ ನಮಗೆ ಹಾಗೆ ಮನೆಯಲ್ಲಿ ಇದು ಹಾಸಿಗೆ ಇದ್ದಂಗೆ ಇರ್ಬೇಕದು, ಆ ಥರ ಮಾಡ್ಕೊಂಡು ನಂತರ ಚೆಲ್ತೀವಿ. ಏನೇನು ಗೊಬ್ಬರ ಹಾಕ್ತೀರ ಭೂಮಿಗೆ? ಭೂಮಿಗೆ ಅಂದರೆ ಈಗ ನಾವು ಈಗ ಮುಂಗಾರಿಗೆ ನಾವು ಆಮೇಲೆ ಗಾಡಿ ಹೋಗೋದಿಲ್ಲ ಅಂತೇಳಿ ನಾವು ಮುಂಗಾರಿಗೆ ಸಗಣಿ ಗೊಬ್ಬರನ ಒಂದು ಲೋಡ್ ಎರಡು ಲೋಡ್ ಎಲ್ಲರೂ ಖರೀದಿ ಮಾಡ್ಕೊಂಡು ತಂದು ಹಾಗೆ ಉಗ್ಗಿ ಬಿಡ್ತೀವಿ ಚೆಲ್ಲಿ, ಅದನ್ನ ಹಂಗೆ ಬಿಟ್ಟಿರ್ತೇವೆ. ಅದು ಕಸ ಕಡ್ಡಿ ಅದು ಇದು ಫುಲ್ಲು ಬೆಳೆದಿರುತ್ತೆ, ಅದು ಒಳ್ಳೆ ಕಸು ಆಗುತ್ತೆ. ಇದಕ್ಕೆ ನಾವು ರೊಟ್ಟಿ ಹೊಡೆದಾಗ ಅರುಳ್ಳಿಗೆ ಅವಾಗ ಒಳ್ಳೆ ಕಸು ಆಗುತ್ತೆ ಅದು. ಹಾಗಾಗಿ ನಾವು ಈಗ ಈ ಸರ್ಕಾರಿ ಗೊಬ್ಬರ ಕೊಡೋದಕ್ಕಿಂತನೂ ಈ ನಾವು ಈ ಹಸಿರು ಗೊಬ್ಬರ ಏನು ಮಾಡಿರ್ತೇವಲ್ಲ ಅದೇ ಒಳ್ಳೆ ಉತ್ತಮ ಬೆಳೆ ಕೊಡ್ತದೆ ಸರ್. ಅದು ಎಲ್ಲ ಮಾಡಿದ್ದು ಈಗ ನಾಟಿ ಮಾಡ್ತೀರಿ, ಯಾವ ರೀತಿ ನಾಟಿ ಮಾಡ್ತೀರಿ? ನಾಟಿ ಅಂದರೆ ಈಗ ಒಂದು 9 ಇಂಚಿಗೆ ಒಂದೊಂದು ಬುಡ 2-3 ಸಸಿ ನೆಡ್ತೀವಿ. 9 ಇಂಚ್ ಆಗಲಿ, ಕೆಲವೊಬ್ಬರು 12 ಇಂಚಿಗೂ ಇಟ್ಬಿಡ್ತಾರೆ. ನಾವು ಇಡೋ ಇದ್ರಿಂದ ಮೇಲೆ ಅದು ದೂರ ಎಷ್ಟು ಡಿಫ್ರೆನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟು ಗೆಡ್ಡೆ ಚೆನ್ನಾಗಿ ಬರುತ್ತೆ ಅದು. ಮತ್ತೆ ಚೆನ್ನಾಗಿ ಅವಾಗ ಅದನ್ನ ಕ್ಲೀನಾಗಿ ನಾವು ಸ್ವಲ್ಪ ಹಗಲನೇ ಇಟ್ಟು ಬಿಡ್ತೀವಿ. ಯಾಕಂದರೆ ಈಗ ಇನ್ನೊಂದು ನಾಟಿ ಮಾಡೋ ಬದಲು ಇದ್ರಾಗೆ ಬರುತ್ತೆ, ಅದೇ ಲಾಭ ಇದರಲ್ಲಿ ಬರುತ್ತೆ. ಹಾಗಾಗಿ ಸ್ವಲ್ಪ ಅಂತರ ಸ್ವಲ್ಪ ಜಾಸ್ತಿನೇ ಮಾಡಿ ಹಚ್ಚಿರ್ತೀವಿ. ಹಚ್ಚಾದ್ಮೇಲೆ ಹಚ್ಚಾದ ನಂತರ ಆಮೇಲೆ ಒಂದು 20 ದಿನ ಅಲ್ಲಿಂದ 20 ದಿನ ನಾಟಿ ಮಾಡಿ ಮಾಡುವಾಗ ಸ್ವಲ್ಪ ಗೊಬ್ಬರ ಹಾಕಿರ್ತೀವಿ, DAP ಗೊಬ್ಬರ ಹಾಕಿರ್ತೀವಿ. ಸಪೋರ್ಟು ಹಾಕಿ ನಾಟಿ ಮಾಡಿ 3 ದಿನಕ್ಕೆ ನಂತರ ಕಳೆನಾಶಕ ಹಾಕ್ತೀವಿ. ಯೂರಿಯಾ ಗೊಬ್ಬರದಲ್ಲಿ ಕಳೆನಾಶಕ ಹಾಕಿ ನಂತರ ಅಲ್ಲಿಂದ 20 ದಿನ ಅಷ್ಟೊತ್ತಿಗೆ ಕ್ಲೀನಾಗಿ ಹಚ್ಚಾಗಿರುತ್ತೆ. ಅದು ಅದು ಸ್ವಲ್ಪ ಕೈ ಆಡಿಸ್ತೀವಿ ನಾವು, ಅಲ್ಲಿ ಇಲ್ಲಿ ಕಳೆ ಅಲ್ಲಿ ಎಲ್ಲ ರೈತ ಕ್ಲೀನ ಒಂದು ಕಡೆಯಿಂದ ಕೈ ಆಡಿಸ್ತೀವಿ ಕ್ಲೀನಾಗಿ. ಕ್ಲೀನಾಗಿ ಕೈ ಆಡಿಸಿದ ನಂತರ ಅದು ಒಳ್ಳೆ ಇದಾಗುತ್ತೆ ಅದು. ಹಾಗಾಗಿ ಆ ನಂತರ ಗೊಬ್ಬರ ಕೊಡ್ತೀವಿ. ಗೊಬ್ಬರ ಕೊಟ್ಟು ಒಂದು 3-4 ದಿನ ಆದ ನಂತರ ಒಂದ್ಸಲ ಹಾಗೆ ತಳ್ಳಿ ಸ್ಪ್ರೇ ಮಾಡ್ತೀನಿ. ಕೈ ಆಡಿಸಿದ ನಂತರ ಯಾವ ಗೊಬ್ಬರ ಕೊಡ್ತೀರ ನಾವು? ಇದು DM ಇದು 20-20 ಮತ್ತೆ 17-17 2 ಮಿಕ್ಸ್ ಮಾಡಿ ಗಟ್ಟಿ ಗೊಬ್ಬರನೇ ಕೊಡ್ತೀವಿ. ಯೂರಿಯಾ ಅಲ್ಲಿಗೆ ಮಿಕ್ಸ್ ಮಾಡೋದಿಲ್ಲ, ಯಾಕಂದ್ರೆ ಒಂದೇ ಬಡಿ ಬೆಳೆದ್ಬಿಡುತ್ತೆ ಅಷ್ಟು ಕಾಳು ಅಷ್ಟು ಗಟ್ಟಿ ಬರೋದಿಲ್ಲ ಅದು, ಹಾಗಾಗಿ ಹಮ್ಮಾಗಿ ಬರೋದಿಲ್ಲ ಸರ್ ಅದು. ಹಂಗಾಗಿ ನಾವು ಗಟ್ಟಿ ಗೊಬ್ಬರನ್ನೇ ಕೊಟ್ಟು ಸ್ವಲ್ಪ ಸ್ಲೋ ಆಗಿ ಬಂದ್ರೂ ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತೇಳಿ ಕೊಡ್ತೀವಿ ಗೊಬ್ಬರ. ಕೊಟ್ಟು ಎಷ್ಟು ದಿನ ನಂತರವಾಗಿ ನೀವು ಔಷಧಿಗೆ ಗಿಡಗಳಿಗೆ ಗಿಡಗಳಿಗೆ ಅಂದರೆ ಒಂದು ಸುಮಾರು ಒಂದು 5-6 ದಿನ ಆದ ನಂತರ ಔಷಧಿ ಸ್ಪ್ರೇ ಮಾಡ್ತೀವಿ. ಈಗ ಗೊಬ್ಬರ ಔಷಧಿ ಒಂದೇ ದಿನ ಸ್ಪ್ರೇ ಮಾಡಿದ್ವಿ ಅಂದರೆ ಈಗ ಇದು ಬೆಂಕಿ ರೋಗ ಅಂತೇಳಿ ಏಕದಮ್ ಅಟ್ಯಾಕ್ ಆಗುತ್ತೆ ಅದಕ್ಕೆ. ಹಾಗಾಗಿ ರೋಗನೂ ತಡೆಗಟ್ಟಬೇಕು ಮತ್ತು ಇದು ಇಂಪ್ರೂವ್ಮೆಂಟ್ ಆಗಬೇಕು ಅಂತೇಳಿ ಒಂದು 5-6 ದಿನ ಗ್ಯಾಪ್ ಕೊಟ್ಟು ನಾವು ಸ್ಪ್ರೇ ಮಾಡ್ತೇವೆ ಸರ್. ಆ ಥರ ಮಾಡಿದಾಗ ಏನಾಗುತ್ತೆ ಗಿಡಗಳಿಗೆ, ಯಾವ ರೀತಿ ಅಷ್ಟು ಚೆನ್ನಾಗಿ ಬರೋಕ್ಕೆ ಅನುಕೂಲ ಆಗತಕ್ಕಂಥದ್ದು ಅದು ನೋಡ್ತಾ ನೋಡ್ತಿದ್ದೇ ಗೊತ್ತಾಗುತ್ತೆ ಸರ್. ನಿನ್ನೆ ಹೆಂಗಿತ್ತು, ಇವತ್ತು ಹೆಂಗಿದೆ, ನಾಳೆ ಹೆಂಗಿರುತ್ತೆ ಅಂತೇಳಿ ನಾವು ಡೈಲಿ ಅಡ್ಡಾಡ್ತಿರ್ತೀವಿ. ಅಡ್ಡಾಡಿದ ನಂತರ ಅದು ಅದಕ್ಕಾಗಿ ತೋರಿಸ್ತದೆ ಸರ್. ಭತ್ತದಲ್ಲಿ ಕಳೆಗಳು ಅಂತಂದ್ರೆ ಅವಕ್ಕೆ ಕಳೆನಾಶಕ ಬಳಸಬಾರ್ದು ಅಂತಾರೆ, ನೀವು ಬಳಸ್ತೀರಿ ಯಾಕೆ ಕಳೆನಾಶಕ ಅಂದ್ರೆ? ಈಗ ಅದು ಸ್ಟಾರ್ಟಿಂಗ್ ಹಾಕಿದ್ರೆ ಏನು ತೊಂದರೆ ಏನಿಲ್ಲ ಸರ್, ಅದು ನಾವು ಕಡಿಮೆ ಪ್ರಮಾಣದಲ್ಲಿ ಹಾಕಿರ್ತೀವಿ. ಹಾಕಿದ ನಂತರ ಅದು ಅದು ನಾಟದೇ ಇಲ್ಲ, ಅದು ಸುಮ್ಮನೆ ಹಾಕ್ಬೇಕಷ್ಟೇ. ಆ ನಮೂನೆ ಆ ಲೆಕ್ಕ ಇರುತ್ತದ. ಹಾಗಾಗಿ ಅದ್ ಮಾಡ್ಬೇಕು ಊಟ. ಅದನ್ನ ಹಾಕಿ ಸ್ವಲ್ಪ ಯೂರಿಯಾ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಹಾಕಿರ್ತೀವಿ. ನಂತರ ರಿಸಲ್ಟ್ ತಗೊಳ್ಳೋದಿಲ್ಲ, ಅದು ಕಡಿಮೆ ಪ್ರಮಾಣದಲ್ಲಿ ತಗೊಳತ್ತದ. ಆದ್ರೆ ನಾವು ಕೈ ಆಡ್ಸೋದ್ ಬಿಡೋದಿಲ್ಲ, ಮೂರಿಂದ ನಾಲ್ಕು ಸರಿ ಕೈ ಆಡ್ಸಿ ಆಡ್ಸಿತ್ತು. ಮುಂಗಾರು ಕಡಿಮೆ ಆಯ್ತು, ಬರ್ಲಿಲ್ಲ, ಏನ್ ಮಾಡ್ಕೊಂಡ್ರೆ? ಬೋರ್ಗಳಿದಾವ ಸರ್, ಬೋರ್ ನೀರದವ. ನಮಗೆ ಒಂದು ಹದ ಮಳೆ ಬಿತ್ತಂದ್ರೆ ನಮ್ಮ ತೆಗೋರಿ ಜಮೀನು ಬರುತ್ತೆ. ಮೇಲೆ ಎಲ್ಲೋ ಈಗ ಸ್ವಲ್ಪ ಹದ ಇತ್ತಂದ್ರೆ ಆ ಬಸಿ ಎಲ್ಲ ಹೇಳೋದು ಇದು ಹಸಿ ಆಗಿರುತ್ತೆ. ನಮ್ಮ ಒಂದು ಬೋರ್ ಇರುತ್ತಲ್ಲ, ಆ ಬೋರ್ ನೀರು ಬಿಟ್ಟು ಅಲ್ಲಿಗೆ ಮೇಂಟೈನ್ ಆಗುತ್ತೆ. ಹಾಗಾಗಿ ನೀರಿಗೇನು ಅಷ್ಟಕ್ಕೆಂದು ಇದಿರಲ್ಲ, ಪ್ರಾಬ್ಲಮ್ ಇರೋದಿಲ್ಲ. ಭತ್ತ ಅಂದರೆ ಈಗ ಹೋದ ಸರಿ ಕಡ, ಈಗ ಈಗ ಫುಲ್ ಈಗ ಹೊಡಿಗಿದೆ ಈ ಭತ್ತ. ಈಗ ಭತ್ತ ಹೊಡಿಗಿದೆ, ಇನ್ನೊಂದು ಎರಡು ತಿಂಗಳು ಕಾಯ್ಬೇಕು ನಾವು. ಆದ ನಂತರ ಕಟಾವಿಗೆ ಬರುತ್ತದೆ. ಹೆಂಗ್ ಬಂದಿದೆ ತಮ್ಮ ಭತ್ತ? ಈಗ ಭತ್ತ ಒಳ್ಳೆ ಚೆನ್ನಾಗಿದೆ, ಒಳ್ಳೆ ಸೂಪರ್ ಆಗಿದೆ. ಒಂದು ಕಮ್ಮಿ ಅಂದ್ರೆ ಒಂದು ಮೂರು ವೆರೈಟಿ ಹೈಟ್ ಬೆಳೆದಿದೆ ಭತ್ತ. ಪ್ರತಿ ಸಲ ತಾವು ಬೆಳೆಯಾಗಿ ನೀವು ಭತ್ತನ ಇದ್ ಮಾಡ್ಕೊಂಡ್ರ? ಈ ಮಳೆಗಾಲದ ಬೆಳೆಗೆ ಭತ್ತ ನಾವು ಬೇಸಿಗೆಗೆ ಹೆಸರುಕಾಳು ಹಾಕಿರ್ತೀವಿ. ಹೋದ ಸಲ ಭತ್ತ ಎಷ್ಟು ಬಂತು ನಿಮಗೆ? ಎಕರೆಗೆ 38-40 ತೂಕ ಬರುತ್ತೆ, 40 ತೂಕ. ಅದರಲ್ಲೇ ಒಂದು ಎರಡು ಚೀಲ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಅದು ರೇಟ್ ಕಡಿಮೆ ಇದೆ ಅಂತಾರಲ್ಲ, ಯಾವ ತರ ರೇಟು? ಹೋದ ಸರಿ ಕಡಿಮೆ, ಸರಿ ಸರಿ ಒಳ್ಳೆ ಇದೈತೆ. ಮತ್ತ ಬೆಳೆದರಿ ಒಳ್ಳೆ ಲಾಟ್ರಿ ಅಂತ ಹೇಳಬಹುದು. ಎಷ್ಟಿದೆ ಸರ್? ಈಗ 3,800 ರೂಪಾಯಿ ಇದೆ ಸರ್ ಈಗ ಭತ್ತ ಒಂದು ಕ್ವಿಂಟಾಲಿಗೆ. ಭತ್ತ ಬೆಳಿಬಹುದು? ಭತ್ತ ಬೆಳಿಬಹುದು ಸರ್, ಬೆಕ್ಕದಂಗ್ ಬೆಳಿಬಹುದು. ಭತ್ತ ಹೆಚ್ಚಿಗೆ ಆಸಕ್ತಿ ಕೊಟ್ಟು ಭತ್ತ ಬೆಳೆದ್ರೇನೆ ಒಳ್ಳೇದು ಅಂತೇಳಿ ನಮಗೆ ಅನ್ಸತ್ತಾ ಇದೆ. ಈಗ ಹೋದ ಸರಿ ನಾವು 2,200 ರೂಪಾಯಿ ಕ್ವಿಂಟಲ್ ಕೊಟ್ಟಿದ್ವಿ, ಈಗ ಸಡನ್ ಆಗಿ 3,800 ರೂಪಾಯಿ ಆಗಿದೆ ಅಂದ್ರೆ ಒಳ್ಳೆ ಲಾಭ ಇದೆ ಸರ್ ಅದರಲ್ಲಿ. ಮತ್ತೆ ಖರ್ಚಿನ ಬಗ್ಗೆ ಹೇಳೋದಾದ್ರೆ, ಖರ್ಚಿಗೆ ಅಂದ್ರೆ ಈಗ ಎಲ್ಲ ಕೆಲಸ ನಾವೇ ಮಾಡಿರ್ತೀವಿ ಸರ್. ನಾವೇ ಈಗ ಔಷಧಿ ಗೊಬ್ಬರ ಕಳೆಯಿಂದ ಹಿಡಿದು ಎಲ್ಲ ನಾವೇ ಮಾಡಿರ್ತೀವಿ. ಏನು ನೇಟಿ ಹಚ್ಚೋದಂತು, ನೀನು ನಾಟಿ ಮಾಡಿದಾಗ ಸ್ವಲ್ಪ ಕೂಲಿ ಆಳಕ್ಕೆ ಕೊಡ್ಬೇಕಾಗುತ್ತೆ. ಅದೊಂದು ಕೊಟ್ಟು ಇನ್ನು ಉಳ್ಕಿದ ಕೆಲಸ ಎಲ್ಲ ನಾವೇ ಮಾಡಿರ್ತೀವಿ. ಅದು ನಮಗೆ ಒಂಥರ ಆಟಿಕೆ ಇದಾಗಿದೆ, ಅದ್ರ ಬಗ್ಗೆ ನಮಗೆ ಆ ಕೆಲಸ ಬಗ್ಗೆ ಟೆನ್ಷನ್ ಇರೋದಿಲ್ಲ. ಅದು ಹೊಲಕ್ಕೆ ಹೋದ್ವಿ ಅಂದರೆ ಆ ಕೆಲಸ ಮಾಡ್ಬೇಕು. ಇದು ಇವತ್ತು ಇಷ್ಟೇ ಮಾಡಿ ಮುಗಿಸ್ಬೇಕಂದ್ರೆ ಇಷ್ಟೇ ಟೈಮಲ್ಲಿ ಆ ಕೆಲಸ ಮುಗಿಸಿ ಮನೆಗೆ ಬಂದ್ಬಿಡ್ತೇವೆ ಸರ್. ಹಾಗಾಗಿ ಅದು ಬಿಗಿ ಅಂತನೂ ಅನ್ಸಲ್ಲ, ಅದು ಒಂಥರ ಕಾಮನ್ನು. ಈ ಗದ್ದೆ ಕೆಲಸ ಅಂದ್ರೆ ಒಂಥರ ಕಾಮನ್ ನಮಗೆ. ಭತ್ತಕ್ಕೆ ರೋಗ ಜಾಸ್ತಿ ಅಂತಾರೆ, ಏನೇನು ರೋಗಗಳು ಬಂತು ತಮ್ಮ? ಭತ್ತಕ್ಕಂದ್ರೆ ಈ ಕಾಂಡ ಕೊರಕ ರೋಗ ಅಂತ ಬರುತ್ತೆ ಸರ್. ಒಂದು ಕಾಂಡ ಕೊರಕ ಅಂದ್ರೆ ಕಾಂಡ ಕೊರಕ ಒಂದು, ಮತ್ತೆ ಈ ಬೂದಿ ರೋಗ, ಮತ್ತು ಬೆಂಕಿ ರೋಗ, ಈ ಮೂರರಲ್ಲೇ ಹೆಚ್ಚಿಗೆ ಇರುತ್ತೆ ಸರ್. ಅದು ಅತಿ ಹೆಚ್ಚಾಗಿ ಮಳೆ ಬಂದು ಈ ಬಿರುಮಳೆ ಜೋರಾಗಿ ಬಂದಾಗ, ಜೋರಾಗಿ ಮಳೆ ಬಂದಾಗ ಎಲ್ಲ ರೋಗ ಹರಡ್ಕೊಳ್ಳಿ ಸರ್. ತನಗೆ ತಾನಾಗಿ ಹೊರಟೋಗುತ್ತೆ. ಈ ಸರಿ ಸ್ವಲ್ಪ ಭತ್ತಕ್ಕೆ ಸ್ವಲ್ಪ ಅತಿ ಹೆಚ್ಚು ರೋಗ ಜಾಸ್ತಿ ಇದೆ ಸರ್, ಯಾಕಂದರೆ ಅಂಥ ಮಳೆ ಆಗಿಲ್ಲ. ಹಾಗಾಗಿ ಸ್ವಲ್ಪ ಕೀಟನಾಶಕ ಸ್ವಲ್ಪ ಜಾಸ್ತಿ ಸ್ಪ್ರೇ ಮಾಡಿದ್ದೀವಿ. ಅದಕ್ಕೆ ಏನು ಕಂಟ್ರೋಲ್ ಬೇಕು ಆ ಕಂಟ್ರೋಲ್ ಇಟ್ಕೊಂಡಿದ್ದೀವಿ ಸರ್. ಆದರೂ ಭತ್ತ ಚೆನ್ನಾಗಿದೆ ಸರ್. ನಿರ್ವಹಣೆ ಎಲ್ಲ ಯಾವ ಥರ ಮಾಡ್ತೀರಾ ಆ ರೋಗಗಳು ಬಂದಾಗ? ಹಾಂ ಮಾಡ್ತೇವೆ ಸರ್. ಈಗ ಅದು ಕೆಲವೊಂದು ಒಂದೊಂದು ಬುಡ ಪೂರ್ತಿ ಹೋತಂದರೆ ಆ ಬುಡನ ಕ್ಲೀನಾಗಿ ಕಿತ್ತು ಅದೇ ಕೆಸರಲ್ಲೇ ಹಾಕಿ ಅಲ್ಲೇ ಮುಚ್ಚಿಬಿಡ್ತೀವಿ ಸರ್. ಅದನ್ನ ಒಂದು ಬುಡದಲ್ಲಿ ಒಂದೇ ಒಂದು ಅಂಟಿಗೆ ಇದಾಯ್ತಂದ್ರೆ ಅದಕ್ಕೆ ಔಷಧಿ ಸ್ಪ್ರೇ ಮಾಡಿ ಅದಕ್ಕೆ ಹತ್ತಿ ತಗೊಂತೀವಿ ಸರ್, ಕ್ರಮ ತಗೊಂತೀವಿ. ಬೆಳೆದಂಥದ್ದು ಒಂದು ಬೆಳೆನ ಮಾರ್ಕೆಟಿಂಗು ಯಾವ ಥರ ಮಾಡ್ತೀರ? ಮಾರ್ಕೆಟಿಂಗ್ ಅಂದರೆ ಈಗ ಇಲ್ಲಿಗ ಕೃಷಿ ಇಲಾಖೆಯಲ್ಲಿ ಇಲ್ಲಿಗೆ ಹೋಗ್ತೀವಿ MC ಮಾರುಕಟ್ಟೆಗೆ. ಇಲ್ಲಿ ಮಾರುಕಟ್ಟೆಗೆ ಅಲ್ಲಿಗೆ ಹೋದ್ವಿ ಅಂದರೆ ಅಲ್ಲಿಗೆ ಅವರು ದಲ್ಲಾಳಿಗಳೇ, ಅವ್ರದ್ದೇ ಅಂಗಡಿ ಜಾಸ್ತಿ ಅಲ್ಲಿ APMC. ಹಾಗಾಗಿ ಅಲ್ಲೇ ಮಾರ್ಕೆಟಿಂಗ್ ಮಾಡಿ ಸ್ವಲ್ಪ ಸ್ಯಾಂಪಲ್ ತೊಗೊಂಡು ಹೋಗಿರ್ತೀವಿ. ಒಂದು 3-4 ಕಡೆ ತೋರಿಸ್ತೀವಿ. 100 ರೂಪಾಯಿ ಜಾಸ್ತಿ ಯಾರು ಕೇಳ್ತಿದಾರೆ ಅಂಥವ್ರಿಗೆ ಕೊಟ್ಟು ಅವ್ರ ಹತ್ರ ಚೀಲ ತಗೊಂಬಂದ್ವಿ ಅಂದರೆ ಅದೇ ಅಡ್ವಾನ್ಸ್ ನಮಗೆ. ಆ ಚೀಲ ಖಾಲಿ ಚೀಲ ಅಲ್ಲಿಂದ ಇಸ್ಕೊಂಬಂದು ಇಲ್ಲಿಂದ ತುಂಬಿಕೊಂಡು ಹೋಗಿ ಅಲ್ಲಿ ಮೆಂಟ್ ಕಾಟ ಮಾಡಿಸಿ ಬಿಲ್ ಮಾಡ್ಕೊಂಬರ್ತೇವೆ. ಎಲ್ಲರೂ ಜಯ ಜ್ಯೋತಿ ಈ ಥರದ್ದು ದಪ್ಪಕ್ಕಿ ಅವೆಲ್ಲ ಬೆಳೀತಾರೆ, ನೀವು ಸಣ್ಣಕ್ಕಿ ಅಂತ ಯಾಕೆ? ಸಣ್ಣಕ್ಕಿ ಅಂದರೆ ಸಣ್ಣಕ್ಕಿ ಇಲ್ಲಿ ನಮಗೆ ತಿನ್ನಕ್ಕೂ ಒಳ್ಳೆ ಈಡು ಬರುತ್ತದೆ, ಒಳ್ಳೆ ರುಚಿಕರ ಇದು ಚೆನ್ನಾಗಿ ಬರುತ್ತೆ. ಹಾಗಾಗಿ ಆ ಸಣ್ಣಕ್ಕಿ ಇಳುವರಿನೇ ಜಾಸ್ತಿ ಬರ್ತಾ ಐತೆ. ಹಾಗಾಗಿ ಅದನ್ನೇ ಸಣ್ಣಕ್ಕಿನ ಮಾಡೋದು. ಎಲ್ಲರೂ ಈಗ ದುಡ್ಡಿನ ಆಸೆಗೋಸ್ಕರವಾಗಿ ಅಡಿಕೆ ತೆಂಗು ಈ ಥರದ್ದೆಲ್ಲ ಒಂದು ಮಾಡ್ತಾರೆ, ತೋಟಗಾರಿಕೆ ಬೆಳೆಗೆ ಹೆಚ್ಚು ಆಸಕ್ತಿ ವಹಿಸಿರ್ತಕ್ಕಂಥ ಒಂದು ಈ ಸಮಯದಲ್ಲಿ

ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರ ಬಾರೇ ಬಾರೇ ರಾಯರ ಪಾದಕ್ಕೆ ನಮಸ್ಕಾರ ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರ ಬಾರೇ ತುಲಾಗ ಸೊತ್ತಲ್ಲ ಸೋಪಾನ ಹೋಗಿ ಗದ್ದಲು ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರ ಸೊತ್ತಲ್ಲ ಸೋಪಾನ ಹೋಗಿ ಗದ್ದಲು ಕ್ವಾಡು ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರ ಬಾರೇ ರಾಯರ ಪಾದಕ್ಕೆ ನಮಸ್ಕಾರ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ ಗೊಡಪನ ಗೊಡೆ ತಂದು ಗಂಡನ ಶ್ರೀಪಾದಯ ತಾಳುದಾಳೆ ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ ಗಿಂಡ್ಯಾಗೆ ಪನ್ನೀರ ಕಂಡು ಕನ್ನೆ ಕೊಡಿಂದ ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ ಪನ್ನೀರು ತಗಂಡು ಕನ್ನೆ ಕೊಡಿಂದ ಬರು ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ ರಾಯರ ಪಾದಕ್ಕೆ ನಮಸ್ಕಾರೇ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ ಬರುತ್ತಾಳೆಯಲು ರಾಯ ಕಣ್ಣ ಬಿಡದೇರೋ ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ ರಾಯರ ಪಾದ ಪೂಜು ಬಾರೇ ರಾಯರ ನಮಸ್ಕಾರೇಂದ ತೇದ ಗದಿಂದ ತುಂಬೆ ಹೂವಿನ ಕ್ರಮದ ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ ತಿಂದ ತೇದ ಗಂಧದಿಂದ ತುಂಬೆ ಹೂವಿನ ಕ್ರಮ ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇಂದ ಎಲೆ ನಾರಿ ಸತ್ತೈದ ತನ ಪಾಡಕ ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ ಇನ್ನ ಕ್ರಮದಿಂದ ಎಲೆ ನಾರಿ ಮುತ್ತೈದ ತನ ಪಾಡಕ ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ ರಾಯರ ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ ಹಾಗೆ ಸುತ್ತಲ್ಲ ಸೋಪನ ಒಕ್ಕಿಗದ್ದಲು ಸೇಪಾಡು ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ ಹಾಗೆ ಸುತ್ತಲ್ಲ ಸೋಪನ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ ಬಾರೇ ರಾಯರ ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ ಪನ್ನೀರ ಹಿಡಕಂದು ಕನ್ನೆ ಕೋಣಿಂದ ಬರುತ್ತಾಳ ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ ಪನ್ನೀರು ಹಿಡಕಂಡು ಕನ್ನೆ ಕೋಣಿಂದ ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ ಪೂಜು ಬಾರೇ ರಾಯರ ಪಾದ ಪೂಜು ಬಾರೇ ರಾಯರ ಪಾದ ನಮಸ್ಕಾರ ದಿಂದ ತೇರ ಗಂಡದಿಂದ ನಿಂದೆ ಹಣ್ಣಿನ ಕ್ರಮದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸ್ಕಾರೆ ದಿಂದ ತೇರ ಗಂಡದಿಂದ ನಿಂಬೆ ಹಣ್ಣಿನ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸ್ಕಾರೆ ನಿಂದ ಎಲ್ಲಾರೆ ಗಂಡನ ಮುತ್ತೈದ ತಾನ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸ್ಕಾರೆ ಪೂಜೋ ಬಾರೆ ರಾಯರ ಪಾದಕ್ಕೆ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸ್ಕಾರೆ ಯಾರೇ ನಿಮ್ಮಪ್ಪರಾಳಿದರಲ್ಲಿ ರೊಕ್ಕಕ್ಕೆ ಸಂಪನ್ನರ ಮಗಳ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸ್ಕಾರೆ ಯಾರೇ ನಿಮ್ಮಪ್ಪರಾಳಿದರಲ್ಲಿ ರೊಕ್ಕಕ್ಕೆ ಸಂಪನ್ನರ ಮಗಳ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸ್ಕಾರೆ ಬಾರೆ ರಾಯರ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸ್ಕಾರೆ ನಾನು ಕಾಲಕ್ಕೆ ಹಿಡಿಯಲಿ ಶಿವನಲ್ಲಿ ಮುತ್ತೈದ ತಾನ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸ್ಕಾರೆ ನಾನು ಕಾಲಕ್ಕೆ ಹಿಡಿಯಲಿ ಶಿವನಲ್ಲಿ ಮುತ್ತೈದ ತಾನ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸ್ಕಾರೆ ಮ್ಯಾಗೆ ನಿಮ್ಮಣ್ಣರಾಳಿದರಲ್ಲಿ ಒಂದಿಗೆ ಸಂಪನ್ನರ ಮಗಳ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸ್ಕಾರೆ ಮ್ಯಾಗೆ ನಿಮ್ಮಣ್ಣರಾಳಿದರಲ್ಲಿ ಒಂದಿಗೆ ಸಂಪನ್ನರ ಮಗಳ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸ್ಕಾರೆ ಮನರ ಮಗಳಲ್ಲಿ ನೀನೀಗ ಹೊನಿಗಾಗಿ ಕಾಲ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸ್ಕಾರೆ ನಾನು ಕಾಲಕ್ಕೆ ಹಿಡಿಯಲಿ ಶಿವನಲ್ಲಿ ಮುಂಬೈದ ತಾನ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸ್ಕಾರೆ ಪೂಜೋ ಬಾರೆ ರಾಯರ ಪಾದಕ್ಕೆ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸ್ಕಾರೆ ದೊರೆಗಳ ರಾಜ ಸಭೆಯ ನಾಡಿದಳು ದೊರೆಗಳ ರಾಜ ಸಭೆಯೊಳಗೆ ನಾಡಿದರು ದೊರೆಗಳ ರಾಜ ಯೋಜನಾಡಿದರು ದೊರೆಗಳ ರಾಜ ಸಭೆಯೊಳಗೆ ತನ್ನಿ ದಾಯದಲ್ಲಿಗೆ ತನ್ನಿ ಮಾವನ ಮಗಳ ಕರ ತಂದ ಯೋಜನಾಡಿದರು ದೊರೆಗಳ ದೊರೆಗಳ ರಾಜ ಸಭೆಯೊಳಗೆ ಮಗಳ ಕರತನ್ನಿ ಮನೆಯ ಜೋಜಾಡೆ ನಾನು ಯೋಜನಾಡಿದರು ದೊರೆಗಳ ರಾಜ ಸಭೆಯೊಳಗೆ ದೊರೆಗಳ ರಾಜ ಯೋಜನಾಡಿದರು ದೊರೆಗಳ ರಾಜ ಸಭೆಯೊಳಗೆ ನಡಕೆ ನಿಮ್ಮ ಯೋಜನಾಡಿದರು ದೊರೆಗಳ ರಾಜ ಸಭೆಯೊಳಗೆ ಶಿರಡಿಕೆ ನಿಮ್ಮ ಮೂರಡಿಕೆ ಸುಮ್ಮನಾಡಯ್ಯ ಯೋಜನಾಡಿದರು ದೊರೆಗಳ ರಾಜ ಸಭೆಯೊಳಗೆ ನಾಡಿದರು ದೊರೆಗಳ ರಾಜ